ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯಾ ಇರಬಹುದು. ಹೌದು, ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ, ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ, ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣೆ ಕ್ರಮಗಳು ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಡನೆ ಸಂದರ್ಶನ ಕ್ರಮ. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಕುರಿತು ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಸಂದರ್ಶನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹಾಗೇನೆ ಆ ಬರುವ ರೋಗಗಳಿಗೆ ಹೇಗೆ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬಂತಹ ಒಂದು ವಿಷಯವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿಗಳನ್ನು ಮುಖ್ಯವಾಗಿ ಈ ವರ್ಷ ಸಾಕಷ್ಟು ಜನ ರೈತ ಬಾಂಧವರು ಮೆಣಸಿನಕಾಯಿ ಬೆಳೆಯನ್ನು ಹಾಕಿದ್ದಾರೆ. ಇತ್ತೀಚೆಗೆ ಮೆಣಸಿನಕಾಯಿಯನ್ನು ವಾಣಿಜ್ಯ ದೃಷ್ಟಿಯಲ್ಲಿ ರೈತ ಬಾಂಧವರು ಹೆಚ್ಚಾಗಿ ಬೆಳೀತಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ರೈತ ಬಾಂಧವರು ರೋಗಬಾಧೆ ಯಾವ ರೋಗಗಳನ್ನು ಗಮನಿಸ್ತಿದ್ದಾರೆ, ಹೇಗೆ ಅವುಗಳನ್ನು ನಿರ್ವಹಣೆ ಮಾಡ್ಕೋಬೇಕು ಎಂಬಂತಹ ಒಂದು ವಿಷಯವನ್ನು ಕೃಷಿ ಮಹಾವಿದ್ಯಾಲಯದ ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡುತ್ತಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸಮಸ್ತ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ. ಕೂಡ ಇದಾವೆ ಅಲ್ಲಲ್ಲಿ ಕಾಯಿ ಕಚ್ಚುವಂತಹ ಒಂದು ಬೆಳೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ತಾವು ಕ್ಷೇತ್ರ ವೀಕ್ಷಣೆ ಮಾಡಿದಾಗ ರೈತ ಬಾಂಧವರು ಏನೇನು ರೋಗಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಎದುರಿಸಿದ್ದಾರೆ ಎಂಬಂತಹ ಒಂದು ವಿಚಾರ. ಸರ್, ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮೆಣಸಿನಕಾಯಿ ಅಂತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥದ್ದು. ಕೆಲವು ಕಡೆ ಬೇಗ ಬಿತ್ತನೆ ಮಾಡಿರ್ತಕ್ಕಂಥವು, ನಾಟಿ ಮಾಡಿರ್ತಕ್ಕಂಥವು ಕಾಯಿ ಬರೋ ಅಂಥದ್ದಲ್ಲಿದೆ. ಹಾಗೆ ಕೆಲವೊಂದು ಹಣ್ಣು ಆಗುವಂಥ ಸಂದರ್ಭದನ್ನು ನಾವು ಕಾಣ್ತೀವಿ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂತಂದರೆ, ಅಲ್ಲಲ್ಲಲ್ಲಿ ನೆಟೆ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ನೆಟೆ ರೋಗ ಮತ್ತು ಹಣ್ಣು ಕೊಳೆ ರೋಗ ಅಂತ ಹೇಳ್ತೀವಿ, ಕಾಯಿಮಚ್ಚೆ ರೋಗ ಅಂತ ಕರಿತೀವಿ. ಸೊ ಇದು ಸಹ ಬಹಳ ಪ್ರಮುಖವಾಗಿ ಏನಾಗಿದೆ, ಬಹಳ ಹೆಚ್ಚಾಗಿ ಮಳೆ ಆಗಿರೋದ್ರಿಂದ ಅಲ್ಲಲ್ಲಿ ದುಂಡಾಣು ಎಲೆ ಮಚ್ಚೆ ರೋಗ ಸಹ ನಾವು ಕಾಣ್ತಾ ಇದ್ದೀವಿ. ಮುಖ್ಯವಾಗಿ ತೀವ್ರತೆ ಹೆಚ್ಚಾಗ್ತದೆ. ಈ ರೋಗ ಹೇಗೆ ಲಕ್ಷಣಗಳನ್ನ ರೈತ ಬಾಂಧವರು ಗಮನಿಸಬೇಕು? ಜೊತೆಗೆ ಬಂದಾಗ ಚಳಿಗಾಲದಲ್ಲಿ ಬರ್ತಕ್ಕಂಥದ್ದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ಈಗ ನವೆಂಬರ್ ಇಂದ ಹಿಡ್ಕೊಂಡು ನವೆಂಬರ್ ಡಿಸೆಂಬರ್ ಯಾವ ರೀತಿ ಗುರುತಿಸ್ಕೋಬೇಕು ಅಂತಂದ್ರೆ ಅವ್ರಿಗೆ ಸಾಕಷ್ಟು ಅನುಭವ ಇದೆ. ಆದ್ರೂ ಸಹ ಹೆಂಗ್ ಪತ್ತೆ ಹಚ್ಚಬೇಕು, ಹೆಂಗ್ ಗುರುತಿಸ್ಕೋಬೇಕು ಅಂತಂದ್ರೆ, ಈ ಹೊಲಕ್ಕೆ ಹೋದಾಗ ಕೆಳಗಡೆ ಇರ್ತಕ್ಕಂಥ ಎಲೆಗಳಲ್ಲಿ ಬೂದರೋಗ ಮೊದಲು ಪ್ರಾರಂಭ ಆಗ್ತದೆ. ಸೊ ಕೆಳಗಡೆ ಇರ್ತಕ್ಕಂಥ ಎಲೆಗಳನ್ನು ನಾವು ತಿರುಗಿಸಿ ನೋಡಿದಾಗ ಎಲೆ ಕೆಳಭಾಗದಲ್ಲಿ ಒಂದು ಬೂದು ಮಿಶ್ರಿತ ಬಿಳಿ ಬಣ್ಣದ ಒಂದು ಶಿಲೀಂಧ್ರ ವ್ಯಾಪಿಸಿ ಅದು ರೋಗದ ತೀವ್ರತೆ ಜಾಸ್ತಿ ಆಗ್ತಾ ಹೋಗ್ತದೆ. ಇದರ ನಿರ್ವಹಣೆ ಹೇಗೆ? ಇದು ಏನಂತಂದ್ರೆ, ನಾವು ಮೊದಲೇ ಗಮನಿಸಿದ್ದೆ ಆದ್ರೆ ಕೆಳಗಡೆ ಇರ್ತಕ್ಕಂಥ ಎಲೆಗಳಲ್ಲಿ ಈಗ ಆಲ್ರೆಡಿ ರೈತರಿಗೆ ಚಿರಪರಿಚಿತ ಇರ್ತಕ್ಕಂಥದ್ದು ಅಂತಂದ್ರೆ ನೀರಿನಲ್ಲಿ ಕರಗುವಾಗ ಮಾಡ್ಕೋಬೇಕಾಗ್ತದೆ. ನೀರಿನಲ್ಲಿ ಕರಗುವಾಗ ವೆಟಬಲ್ ಸಲ್ಫರ್ ಅಂತ ಹೇಳಿ ಕರಿತೀವಿ. ನೀರಿನಲ್ಲಿ ಕರಗತಕ್ಕಂಥ ಗಂಧಕ ಏನಿದೆ, ಎಕರೆಗೆ 500 ರಿಂದ 600 ಗ್ರಾಂ ಪ್ರತಿ ಎಕರೆಗೆ ನಾವು ಸಿಂಪಡಣೆ ಮಾಡ್ಕೋಬೇಕಾಗ್ತದೆ. ಅಂದ್ರೆ ಪ್ರತಿ ಲೀಟರ್ಗೆ ಎಷ್ಟು ಹಾಕ್ತೀವಿ? ಪ್ರತಿ ಲೀಟರ್ಗೆ ಸುಮಾರು 2.5-3 ಗ್ರಾಂ ಹಾಕೋಬಹುದು. ಸೊ ಅದಲ್ಲದೆ ಸ್ವಲ್ಪ ತೀವ್ರತೆ ಏನನ್ನ 1 ಲೀಟರ್ ನೀರಿಗೆ 1 ಗ್ರಾಂನಂತೆ ಸುಮಾರು 1 ಎಕರೆಗೆ 200 ರಿಂದ 220 ಗ್ರಾಂ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡ್ಕೋಬಹುದು. ಪ್ರತಿ ಎಕರೆಗೆ ಅಂದಾಜು 1/2 ಕೆಜಿ ಅಷ್ಟು ನಾಶಕ ಇದೆ. ಇದಲ್ಲದೇ ಫಾಲಿಕ್ಯೂರ್ ಅಂತ ಹೇಳಿ ಅಂದ್ರೆ ನಾವು ಟೆಬುಕೊನಜೋಲ್ ಅಂತೇಳಿ ಮಾರ್ಕೆಟ್ನಲ್ಲಿ ಅದು ಅಂದ್ರೆ 1 ಎಕರೆಗೆ ಸುಮಾರು 300 ರಿಂದ 350 ml ಒಂದು 200 ರಿಂದ 250 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡಿದ್ದೆ ಆದ್ರೆ ಅದು ಬೂದರೋಗನು ಯಶಸ್ವಿಯಾಗಿ ಹತೋಟಿ ಮಾಡ್ಕೋಬಹುದು. ಮತ್ತೆ ಕಾಯಿಮಚ್ಚೆ ರೋಗ ಒಂದೇ ಸಲನೇ ಬಹಳ ತುಟ್ಟಿ ಇರ್ತಕ್ಕಂಥ ಶಿಲೀಂಧ್ರ ನಾಶಕಗಳನ್ನ ಸಿಂಪಡಣೆ ಮಾಡ್ತದೆ. ಅದು ಮಾಡೋದು ಅಷ್ಟು ಸೂಕ್ತ ಅಲ್ಲ. ಕೆಲವೊಂದ್ಸಲ ಏನಾಗುತ್ತೆ, ಆ ಒಂದು ಶಿಲೀಂಧ್ರ ರೋಗ ನಿರೋಧಕ ಶಕ್ತಿಯನ್ನು ಅದು ಅಭಿವೃದ್ಧಿ ಆಯ್ತು ಅಂತಂದ್ರೆ ಹೆಚ್ಚು ಮಳೆ ಬೀಳ್ತಕ್ಕಂಥ ತಂಪು ಇರ್ತಕ್ಕಂಥ ವಾತಾವರಣದಲ್ಲಿ ಅಂದ್ರೆ ಕಾಯಿಗಳು ಒಂದು ಹಸಿರು ಕಾಯಿನಿಂದ ಕೆಂಪು ಕಾಯಿಗೆ ಕೆಂಪು ವರ್ಣಕ್ಕೆ ತಿರುಗುವಂತ ಸಂದರ್ಭದಲ್ಲಿ ಈ ರೋಗದ ತೀವ್ರತೆಯನ್ನ ನಾವು ಕಾಣ್ತಾ ಹೋಗ್ತೀವಿ. ಇರ್ತಕ್ಕಂಥ ಒಂದು ಲಕ್ಷಣಗಳನ್ನ ಮಚ್ಚೆಗಳನ್ನ ನಾವು ಕಾಣ್ತೀವಿ. ಆಮೇಲೆ ತೇವಾಂಶ ಹೆಚ್ಚಾದಾಗ ಏನಾಗುತ್ತೆ, ಆ ಒಂದು ಚುಕ್ಕೆಗಳು ಗಾಳಿ ದೊಡ್ಡದಾಗ್ತಾ ಹೋಗಿ ಕಾಯಿ ಎಲ್ಲ ವ್ಯಾಪಿಸ್ತದೆ ಮತ್ತೆ ಕಾಯಿ ಎಲ್ಲಾನು ಕಂದು ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ. ಕಂದು ಬಣ್ಣ ಅವೆಲ್ಲನೂ ಸುಮ್ಮನೆ ನಷ್ಟ ಆಗ್ತದೆ. ಪ್ರಾರಂಭದಲ್ಲಿ ಚುಕ್ಕೆ ಚಿಕ್ಕದಾಗಿದ್ದರೂ ಕೂಡ ದೊಡ್ಡದಾಗಿ ಅದು ಕಾಯಿ ಕೊಳೆಯುವ ಹಂತಕ್ಕೆ ಬಂದಿರುತ್ತದೆ. ಪೂರ್ತಿ ಕಾಯಿ ಕೊಳೆತು ಬಿಡ್ತದೆ. ಕ್ಷೇತ್ರ ಮಟ್ಟದಲ್ಲೂ ನೋಡ್ತಕ್ಕಂಥದ್ದು ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಕಾಯಿ ಅರ್ದ ಮೇಲೆ ಏನು ಹಾರ್ವೆಸ್ಟ್ ಮಾಡ್ತಾರಲ್ಲ, ಆಮೇಲೆ ಒಣಗಿಸುವಂತ ಸಂದರ್ಭದಲ್ಲಿ ಮಾರ್ಕೆಟ್ಗೆ ಒಯ್ಯುವಂತ ಕೋಲ್ಡ್ ಸ್ಟೋರೇಜ್ ಅಂತದಲ್ಲೂ ಸಹ ನಾವು ಗಾಳಿ ಮುಖಾಂತರ ಹರಡ್ತಕ್ಕಂಥ ಒಂದು ಶಿಲೀಂಧ್ರ ರೋಗ ಇದು. ಆಮೇಲೆ ಈ ಒಂದ್ ವೇಳೆ ಬೀಜೋತ್ಪಾದನಾ ಸಂದರ್ಭದಲ್ಲಿ ಏನಾಗುತ್ತೆ, ಆ ಒಂದು ರೋಗ ಇರ್ತಕ್ಕಂಥ ಒಂದು ಕಾಯಿಗಳನ್ನ ನಾವು ಆರಿಸಿ ಮತ್ತೆ ಬೀಜ ತೆಗೆದಿದ್ದೆ ಆದ್ರೆ ಅದು ಬೀಜದ ಮುಖಾಂತರನೂ ಅಂತದಲ್ಲ. ಇದರ ಸಿಂಪರಣೆ, ಇದರ ನಿರ್ವಹಣೆ ಹೇಗೆ? ಸೊ ಇದನ್ನ ಕೆಲವೊಂದು ವಿಚಾರಗಳನ್ನ ನಾನು ಹೇಳ್ತೀನಿ ಅಂತ ಹೆಚ್ಚಾಗಿ ಬಂತು. ಹಾಗಾಗಿ ರೈತರು ಏನಾಗ್ತದೆ ಅಂತಂದ್ರೆ, ಅಂತರ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈಗೇನಾದ್ರು ಸಾಲಿಂದ ಸಾಲಿಗೂ ಅಂತರ ಕಾಪಾಡ್ಕೋತಾರೆ, ಸುಮಾರು 2 ಅಡಿ 2.5 ಅಡಿ ಅಂತರ ಕಾಪಾಡ್ಕೋತಾರೆ. ಅದೇ ನಾವು ಗಿಡ ಒಂದು ಅಂತರ ಕಾಯ್ಕೋಬೇಕು. ಈಗ ಏನಾಗ್ತದೆ ಅಂತಂದ್ರೆ, 1-1.5 ಅಡಿ 2 ಅಡಿ ಅಂತರದಲ್ಲಿ ಸುಮಾರು 3-4 ಸಸಿಗಳಿರ್ತದ, ಪೂರ್ತಿ ಕೂಡ್ಕೊಂಡ್ಬಿಡ್ತದೆ, ಸಾಲಿಂದ ಸಾಲಿಗೆ ಕೂಡ್ಕೊಂಡ್ಬಿಡ್ತದೆ, ಎಲೆಗಳೆಲ್ಲ ದಟ್ಟವಾಗಿರ್ತದೆ. ಆವಾಗ ಸಿಂಪಡಣೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಒಂದು ವಾತಾವರಣ ಬಹಳ ತಂಪಾಗಿರ್ತದೆ, ತಂಪಾಗಿರ್ತಕ್ಕಂಥ ಹವಾಗುಣ ಮತ್ತು ಉಷ್ಣಾಂಶ ಕಡಿಮೆ ಇರ್ತದೆ, ಮತ್ತು ಸರಿಯಾಗಿ ಗಾಳಿ ಆಡೋದಿಲ್ಲ, ಬಿಸಿಲು ಬೀಳೋದಿಲ್ಲ. ಹಂಗಾಗಿ ಏನಾಗುತ್ತೆ, ಈ ಒಂದು ರೋಗಾಣು ಏನಿದೆ ಅಭಿವೃದ್ಧಿ ಆಗೋದಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ಒಂದು ವಾತಾವರಣ. ಅಟ್ಲೀಸ್ಟ್ ಮುಂದಿನ ವರ್ಷದಿಂದ ಸ್ವಲ್ಪ ಅಂತರ ಕಾಪಾಡ್ಕೊಂಡ್ರೆ ಈ ರೋಗದ ತೀವ್ರತೆಯನ್ನ ನಾವು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು. ಎಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿ ಸ್ವಲ್ಪ ಆಳುಗಳನ್ನ ಹಚ್ಚಿ ಸ್ವಲ್ಪ ಕಾಯಿಗಳನ್ನ, ರೋಗ ಇರ್ತಕ್ಕಂಥ ಕಾಯಿಗಳನ್ನ ಆರಿಸಿ, ಕಾಯಿಗಳು ಆರಿಸಿದ್ದಾದ್ಮೇಲೆ ಕೆಲವೊಂದು ಶಿಲೀಂಧ್ರ ನಾಶಕಗಳಿದ್ದಾವೆ. ಪ್ರಾರಂಭಿಕ ಹಂತದಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ನಾವು ಕಾರ್ಬನ್ಡೈಸಿಮ್ನು ಸಿಂಪಡಣೆ ಮಾಡ್ಕೋಬಹುದು, ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಂತೆ. ಅದ್ರ ಪರ್ಯಾಯವಾಗಿ ಎಕ್ಸಾಕೊನಜೋಲ್ ಅಂತೇಳಿ ಒಂದು ಶಿಲೀಂಧ್ರ ನಾಶಕ ಇದೆ, ಅದು ಅಷ್ಟೇ 1 ml 1 ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಪರ್ಯಾಯವಾಗಿ ಅಂತಂದ್ರೆ, ಇನ್ನೂ ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥದ್ದು, ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಟೆಬುಕೊನಜೋಲ್ ಅಂತಕ್ಕಂಥದ್ದು. ಈ ಒಂದು ಶಿಲೀಂಧ್ರ ನಾಶಕನ ಪ್ರತಿ ಲೀಟರ್ ನೀರಿಗೆ 1.5 ml ಮಿಶ್ರಣ ಮಾಡಿಕೊಂಡು ಚೆನ್ನಾಗಿ ಸಿಂಪಡಣೆ ಮಾಡ್ಕೋಬೇಕು. ನಾವು ಸಾಮಾನ್ಯವಾಗಿ 200 ಲೀಟರ್ ಪ್ರತಿ ಎಕರೆಗೆ ಅಂತ ಹೇಳಿರ್ತೀವಿ. ಅಂದ್ರೆ ಗಿಡ ದಟ್ಟವಾಗಿದ್ದಾಗ ಸಾಂದ್ರತೆ ಮೇಲೆ ಅವಲಂಬಿತ ಆಗಿರ್ತದೆ. ಬೆಳೆದು ನಿಂತಿರ್ತಕ್ಕಂಥ ಗಿಡಗಳಲ್ಲಿ ನಾವು 200 ರಿಂದ 250 ಲೀಟರ್ ಸಿಂಪಡಣಾ ವಿಧಾನವೂ ಬಹಳ ಮುಖ್ಯ. ಆಮೇಲೆ ಅದಕ್ಕೆ ತಕ್ಕಂಗೆ ಬೆಳವಣಿಗೆಗೆ ತಕ್ಕಂಗೆ ನಾವು ಸಿಂಪಡಣೆ ಮಾಡುವಂತ ಸಂದರ್ಭದಲ್ಲಿ ಶಿಲೀಂಧ್ರ ನಾಶಕಕ್ಕೆ ಸ್ವಲ್ಪ ಅಂಟನ್ನು ಮಿಶ್ರಣ ಮಾಡಿಕೊಂಡ್ರೆ ಬಹಳ ಉತ್ತಮ. ಮಾರ್ಕೆಟ್ ನಲ್ಲಿ ಒಂದು ಗಮ್ ಅಂತೇಳಿ ಸಿಗ್ತದೆ, ಅಂದ್ರೆ ಅಗ್ರೋವೆಟ್ ಅಂತೇಳಿ ಸಿಗ್ತದೆ. ಈ ರೀತಿ ಏನಾಗುತ್ತೆ ಅಂತಂದ್ರೆ, ನಾವು ಸಿಂಪಡಣೆ ಮಾಡಿದ್ಮೇಲೆ ಶಿಲೀಂಧ್ರ ಬಂದು ಸಂಪರ್ಕಕ್ಕೆ ಬಂದಾಗ ನಾಶ ಆಗ್ತಕ್ಕಂಥದ್ದು ಹೆಚ್ಚು. ಅಂದ್ರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಇದು ಹೇಗಿರ್ತದೆ, ಇದರ ಲಕ್ಷಣಗಳನ್ನ ರೈತ ಬಾಂಧವರು ಹೇಗೆ ಗುರುತಿಸಬೇಕು? ಇತ್ತೀಚಿನ ವರ್ಷಗಳಲ್ಲಿ ಇದು ಹೆಚ್ಚು ಕಾಣ್ತಾ ಇದೆ. ಇದೇನು ಹೊಸ ರೋಗ ಏನಲ್ಲ, ಹಳೆ ರೋಗನೇ. ಅಂದ್ರೆ ಮಳೆದ ತೀವ್ರತೆ ಹೆಚ್ಚಾಗಿದ್ದರಿಂದ ಏನಾಗುತ್ತೆ, ಅಲ್ಲಲ್ಲಿ ಕೆಲವು ಹೊಲಗಳಲ್ಲಿ ಕಾಣಿಸ್ಕೊಂಡು ದುಂಡಗಿರ್ತವೆ. ಇದು ಅನಿರ್ದಿಷ್ಟಾಕೃತಿ ಇರ್ತಕ್ಕಂಥ ಒಂದು ಚುಕ್ಕೆಗಳಿರ್ತವೆ. ಆಮೇಲೆ ಎಲೆಗಳ ಮೇಲೆ ಸ್ವಲ್ಪ ಒರಟು ಒರಟು ಇದ್ದಂಗೆ ಇರ್ತದೆ, ಸ್ಮೂತ್ ಇರೋದಿಲ್ಲ, ನಯವಾಗಿರೋದಿಲ್ಲ, ಒರಟು ಒರಟು ಇದ್ದಂಗೆ ನಮಗೆ ಕಾಣ್ತವೆ. ಸೊ ಇದರಿಂದ ನಾವು ಪತ್ತೆ ಹಚ್ಚಬಹುದು. ಕಂದು ಬಣ್ಣದಿಂದ ಕೆಂಪು ಮಿಶ್ರಿತ ಕಂದು ಬಣ್ಣದ ಒಂದು ಮಚ್ಚೆಗಳನ್ನು ನಾವು ಕಾಣ್ತೀವಿ. ಎಲೆ ಮೇಲೆ ಕಂಡು ಬರ್ತದೆ, ಎಲೆ ಮೇಲೆ ಕಂಡು ಬರ್ತವೆ. ಇದು ನಾಶಕ ಇದೆ, ಅದು ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಂತೆ ಒಂದು ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡ್ಕೋಬಹುದು. ಆ ರೋಗ ತೀವ್ರತೆ ಜಾಸ್ತಿ ಆದಾಗ ಒಂದು ಕಾಪರ್ ಆಕ್ಸಿ ಕ್ಲೋರೈಡ್ 3 ಗ್ರಾಮು ಅದ್ರ ಜೊತೆಗೆ ಸ್ವಲ್ಪ ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆ ಮಾಡ್ಕೋಬಹುದು. ಇನ್ನೊಂದು ಸಂಯುಕ್ತ ಶಿಲೀಂಧ್ರ ನಾಶಕ ಬರ್ತಾ ಇದೆ, ಅದೇನು ಅಂತಂದ್ರೆ ಕಾಪರ್ ನೀರಿಗೆ 1 ಗ್ರಾಂನಂತೆ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಿದ್ದೆ ಆದರೆ ಒಂದು ಒಂದು ಇಲ್ಲ 2 ಸಿಂಪರಣೆ ಮಾಡಿಕೊಂಡಾಗ ಅದ್ರ ರೋಗ ತೀವ್ರತೆ ನಾವು ಕಡಿಮೆ ಮಾಡ್ಕೋಬಹುದು ಮತ್ತೆ ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬಹುದು. ಅಂದ್ರೆ ಇದರ ಹಾನಿಯ ಪ್ರಮಾಣ ಹೆಚ್ಚಿರ್ತದೆ ಹೇಗೆ ಡಾಕ್ಟ್ರೆ? ಹೌದು, ಸಪೋಸ್ ನಾವು ಅದ್ರ ಬಗ್ಗೆ ನಾವು ಗಮನ ಹರಿಸಲಿಲ್ಲ ಅಂತಂದ್ರೆ ಸಾಮಾನ್ಯ ಎಲೆಗಳೆಲ್ಲ ಏನಾಗುತ್ತೆ, ಅರಿಶಿನ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆಗಳೆಲ್ಲ ಉದುರ್ಬಿಡ್ತವೆ. ಯಾವಾಗ ಎಲೆಗಳು ಉದುರ್ತವೋ ಒಂದು ಹೂಗಳ ಸಂಖ್ಯೆ ಇರ್ಬೋದು, ಇಳುವರಿನೂ ಗಣನೀಯವಾಗಿ ಕಡಿಮೆ ಆಗ್ತದೆ. ಸುಮಾರು ಒಂದು 10-15% ಇಲ್ಲ 20% ಇಳುವರಿ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಮುಖ್ಯವಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಅವರೇ, ಈ ಸೊರಗು ರೋಗ ನಾಶವಾಗಿರುವಂತದ್ದು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಶ ಆಗಿರುವಂತದ್ದು, ಇದರ ಬಗ್ಗೆ ಏನ್ ಹೇಳ್ತೀರಿ? ಈ ಒಂದು ನೆಟೆ ರೋಗ ಅಂತ ಹೇಳ್ತೀವಿ, ಸಿಡಿ ರೋಗ ಅಂತಾರೆ. ಈ ಒಂದು ಸಾಮಾನ್ಯವಾಗಿ ಮಣ್ಣಿನಲ್ಲಿರ್ತಕ್ಕಂಥ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು ಇದೆ, ಅಂದ್ರೆ ತೇವಾಂಶ ಹೆಚ್ಚಾಗಿದೆ. ಇದು ಮಣ್ಣಿನಿಂದ ಬರುವಂತದ್ದು? ಮಣ್ಣಿನಿಂದ ಬರ್ತಕ್ಕಂಥದ್ದು. ತೇವಾಂಶ ಯಾವಾಗ ಜಾಸ್ತಿ ಹೆಚ್ಚಾಗಿದೆಯಲ್ಲ, ಅದು ಏನಾಗುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಶಿಲೀಂಧ್ರ ನೀರಿನ ಮುಖಾಂತರ ಹರಡ್ತದೆ, ಮತ್ತೆ ನಾವು ಎಡಕುಂಟೆ ಹೊಡಿತಾ ಇರ್ತೀವಿ, ಆ ಒಂದು ಸಲಕರಣೆಗಳ ಮುಖಾಂತರ ರೋಗ ಆಡ್ತಾ ಇರ್ತದೆ. ಸೊ ಈ ರೀತಿಯಾಗಿ ರೋಗ ಆಡ್ತಕ್ಕಂಥದ್ದು ಮುಖ್ಯವಾಗಿ ಇದರಲ್ಲಿ. ಮತ್ತೆ ಇನ್ನೊಂದು ರೈಸಕ್ಟೋನಿಯಾದಿಂದ ಬರ್ತಕ್ಕಂಥ ಇರ್ಬೋದು, ಮತ್ತೆ ಸ್ಲಿರೋಷಮಿಂದ ಬರ್ತಕ್ಕಂಥದ್ದಾಗಿರ್ಬೋದು. ಅಂದ್ರೆ ಆ ಒಂದು ನಾವು ಪತ್ತೆ ಹಚ್ಚಿ ಅದು ಯಾವ್ದಿದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಶಿಲೀಂಧ್ರ ನಾಶಕನ ಶಿಫಾರಸು ಮಾಡಬೇಕಾಗ್ತದೆ. ಇದು ಯಾವ ಕೈ ಬರೋ ಹಂತದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತದೆ? ಅಂದ್ರೆ ನಾಟಿ ಮಾಡುವಾಗ ಅಥವಾ ಬಿತ್ತನೆ ಮಾಡಿದಂತ ಸಂದರ್ಭದಲ್ಲಿ ಇದು ಬರೋದಿಲ್ಲ, ಹೆಚ್ಚಿಗೆ ಕಾಣೋದಿಲ್ಲ, ಸಾಮಾನ್ಯವಾಗಿ ಬರ್ತದೆ. ಆದ್ರೆ ತೀವ್ರತೆ ಕಂಡು ಬರ್ತಕ್ಕಂಥದ್ದು ನಮ್ಮ ಹೂ ಮತ್ತು ಕಾಯಿ ಹಂತದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಅಂತಂದ್ರೆ ಮಣ್ಣಿನಿಂದ ಬರುವಂತಹ ಈ ರೋಗ, ಸಿಡಿ ರೋಗ, ನಟೆ ರೋಗ ಆಗಿರ್ಬೋದ್ರಿಂದ ರೀತಿ ನಮೂನೆ ಅಂತ ಹೇಳಿದೆ. ಒಂದು ಫಿಸೇರಿಯಂ ಸೊರಗು ರೋಗ ಅಂತ ಹೇಳಿ ಕರಿತೀವಿ, ಅದು ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು, ಅಂದ್ರೆ ಹೂವು ಮತ್ತು ಕಾಯಿ ಬರೋ ಅಂಥದ್ದಲ್ಲೇ. ಅವಾಗ ಏನಾಗ್ತದೆ, ಈ ಬೇರೆಲ್ಲನೂ ಚೆನ್ನಾಗಿರ್ತದೆ, ಆರೋಗ್ಯವಾಗಿದ್ದಂಗೆ ಇರ್ತದೆ. ಅಪರಾಜ ಆಗ್ತಕ್ಕಂಥ ಒಂದು ಅಂಗಾಂಶಗಳೇನಿದಾವಲ್ಲ ಪೂರ್ತಿ ಆವರಿಸ್ಕೊಂಡ್ಬಿಟ್ಟು ಬ್ಲಾಕ್ ಮಾಡಿಬಿಡ್ತದೆ. ಈಗ ಆದಾಗ ಏನಾಗುತ್ತೆ ಅಂದ್ರೆ ನಾವು ಕಾಂಡನ ಉದ್ದುದ್ದ ಸೀಳು ನೋಡಿದಾಗ ಏನಾಗುತ್ತೆ, ಎಲ್ಲ ಕಂದು ಬಣ್ಣದ ಮಚ್ಚೆಗಳು ಕಂಡು ಬರ್ತವೆ. ಅಂದ್ರೆ ಅದೇನು ಸೂಚಿಸುತ್ತೆ ಅಂತಂದ್ರೆ ಪೂರ್ತಿ ಬ್ಲಾಕ್ ಆಗಿರ್ತಕ್ಕಂಥದ್ದು, ಅಂದ್ರೆ ನೀರು ಮತ್ತೆ ಪೋಷಕಾಂಶಗಳು ಗಿಡ ಹೀರ್ಕೊಳ್ತಕ್ಕಂಥ ಹೋಗ ಎಲೆಗಳು ಬಾಡೋದಕ್ಕೆ ಪ್ರಾರಂಭ ಆಗ್ತದೆ. ಇದಕ್ಕೆ ನಾವು ಹತೋಟಿ ಕ್ರಮಗಳು ಏನ್ ಮಾಡ್ಕೋಬೇಕು ಅಂತಂದ್ರೆ ಒಂದು ಕಾರ್ಬಂಡೈಸಿಮ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ, ಅಂದ್ರೆ ಒಂದು ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಂತೆ ಪ್ರತಿ ಲೀಟರ್ಗೆ 2 ಗ್ರಾಂ ಅಂತ ಅದನ್ನ ನಾವೇನ್ ಮಾಡ್ತೀವಿ, ಸ್ವಲ್ಪ ಬಡ್ಡಿಗೆ ಹಾಕ್ಬೇಕು. ಇದ್ ಮೇಲೆ ಸಿಂಪರಣೆ ಮಾಡ್ತಕ್ಕಂಥದ್ದು ಸಿಂಪರಣಾ ವಿಧಾನ ಒಂದು, ಅಥವಾ ಈ ಬುಡಕೆ ಸುರಿಯುವಂತದ್ದು. ಹೌದು, ಯಾಕಂದ್ರೆ ರೋಗಾಣು ಇರ್ತಕ್ಕಂಥದ್ದು ಮಣ್ಣಲ್ಲೇ, ಅದು ಔಷಧಿ ಮಣ್ಣಿಗೆ ಹೋಗ್ಬೇಕಾಗ್ತದೆ. ಸೊ ಒಂದು ದಿನ ಬಿಟ್ಟು ಇನ್ನೊಂದು ದಿವಸ ಎಂದ್ರೆ ಸುಮಾರು ಒಂದು 2-3 ಸಲ ನಾವು ಹಾಕಿದಾಗ ಏನಾಗುತ್ತೆ, ಆ ರೋಗ ಏನಾಗುತ್ತೆ, ಅದು ಹರಡೋದು ನಿಂತ್ಕೋತದೆ, ಅದರ ತೀವ್ರತೆ ಪ್ರಮಾಣ ಕಡಿಮೆ ಆಗ್ತದೆ. ರೋಗ ಕಾಣಿಸ್ಕೊಂಡಂತ ಗಿಡಗಳಿಗೂ ಮತ್ತು ಸುತ್ತಲೂ ಇರ್ತಕ್ಕಂಥ ಒಂದು ಸುಮಾರು 10-15 ಗಿಡಕ್ಕೂ ಮುಂಜಾಗ್ರತೆ ಆಗ್ದಾಗ ಏನಾಗುತ್ತೆ, ಆ ರೋಗ ಹಾಕೊಂಡಾಗ ನಾವು ಅದನ್ನ ಹತೋಟಿ ಮಾಡ್ಕೋಬಹುದು. ಆಮೇಲೆ ಇದಲ್ಲದೇ ಇನ್ನೊಂದು ತರನಾಗಿರ್ತಕ್ಕಂಥ ನಟೆ ಅಂತಂದ್ರೆ ಕೊಳತು ಬಿಡ್ತದೆ, ಬೇರ್ ಕೊಳತು ಬಿಡ್ತದೆ, ಬೇರ್ ಮೇಲೆ ಇರ್ತಕ್ಕಂಥ ಸಿಪ್ಪೆ ಸುಲಿತದೆ, ಕಾಂಡದ ಮೇಲೆ ಇರ್ತಕ್ಕಂಥ ಸಿಪ್ಪೆ ಸುರಕತೆ ಅಂತಂದ್ರೆ ರೈತರು ಮೊಟ್ಟ ಮೊದಲನೇದಾಗಿ ನಾವು ಸಸಿ ಹಾಕುವಂತ ಹಚ್ಚುವಂಥ ಸಂದರ್ಭದಲ್ಲಿ ಆ ಗಿಡಗಳಿಗೆ ಸ್ವಲ್ಪ ಟ್ರೈಕೋಡರ್ಮ ದ್ರಾವಣದಲ್ಲಿ ಅದ್ದುಬಿಟ್ಟು ಒಂದು ಲೀಟರ್ ನೀರಿಗೆ 5 ಗ್ರಾಂನಂತೆ ದ್ರಾವಣನ ಮಾಡಿಕೊಂಡು ಅದರಲ್ಲಿ ಬೇರುಗಳನ್ನ ಸುಮಾರು 15-20 ನಿಮಿಷ ಅದ್ದುಬಿಟ್ಟು ನಾಟಿ ಮಾಡೋದನ್ನೇ ಮಾಡಿಬಿಡ್ತಾರೆ ಕೂರ್ಗೆನಲ್ಲಿ. ಅಂತ ರೈತರು ಏನು ಮಾಡಬೇಕು, ಒಂದು ಕಾರ್ಬನೈಸಿಂ ಅಂತಕ್ಕಂಥ ಶಿಲೀಂಧ್ರನ ಪ್ರತಿ ಕೆಜಿಗೆ ಯತ್ನ ಮಾಡ್ತಕ್ಕಂಥದ್ದು ಇದು ಪ್ರಾರಂಭದಲ್ಲಿ ಮಾಡ್ತಕ್ಕಂಥದ್ದು. ಆಮೇಲೆ ರೋಗ ಕಾಣಿಸ್ಕೊಂಡಾಗ ರೈತರು ಗೊತ್ತಾಗ್ಬಿಡ್ತದೆ, ಎಲೆ ಎಲ್ಲ ಬಾಡ್ತಾ ಇರ್ತದೆ, ಆಮೇಲೆ ಸೊರಗ್ತಾ ಇರ್ತದೆ. ಆ ನೋಡ್ಕೊಂಡಾಗ ಏನು ಅಂತಬೇಕು ಅಂದರೆ ಈ ಸಿರೋಷಮ್ ಇರ್ಬೋದು ಮತ್ತು ಫಿಸೇರಿಯಂ ಇರ್ಬೋದು ರೈಸಕ್ಟೋನೇ ಇರ್ಬೋದು, ಅವುಗಳು ಇದ್ದಾಗ ನಾವು ಬೇರೆ ರೀತಿಯಾಗಿರ್ತಕ್ಕಂಥ ಶಿಲೀಂಧ್ರ ನಾಶಕಗಳು ಹಾಕೋಬೇಕು. ಅಂದರೆ ಈ ಥಯೋಫೆನೆಟ್ ಮಿಥೈಲ್ ಅಂತೇಳಿ ಮಾರ್ಕೆಟಿನಲ್ಲಿ ಸಿಗ್ತದೆ, ರೋಕೋ ಆಗಿರ್ಬೋದು, ಬೇರೆ ಬೇರೆ ಹೆಸರುಗಳಲ್ಲಿ ಸಿಗುತ್ತೆ. ಅಂದ್ರೆ ರಾಸಾಯನಿಕ ಹೆಸರು ಥಯೋಫೆನೆಟ್ ಮಿಥೈಲ್ ಅಂತೇಳಿ. ಒಂದು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಆ ಬುಡಕ್ಕೆ ಸುರಿಬೇಕು, ಮತ್ತೆ ಸುತ್ತಲೂ ಇರ್ತಕ್ಕಂಥ ಆರೋಗ್ಯವಾಗಿರ್ತಕ್ಕಂಥ ಗಿಡಗಳಿಗೂ ಹಾಕೋಬೇಕು. ಇದೊಂದು ನಂತರ 1-2 ದಿವಸ ಬಿಟ್ಟು ಒಂದು ಇನ್ನೊಂದು ಶಿಲೀಂಧ್ರ ನಾಶಕ ಅಂತಂದ್ರೆ ಪ್ರೊಫಿಕೋನಜೋಲ್ ಅಂತಕ್ಕಂಥದ್ದು, ಅದು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು. ಅದಕ್ಕೆ ಇನ್ನೊಂದು ವೈಟಾವ್ಯಾಕ್ಸ್ ಪವರ್ ಅಂತೇಳಿ ಶಿಲೀಂಧ್ರ ನಾಶಕ ಇದೆ, ಅದು 2 ಗ್ರಾಂನಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಮಣ್ಣಿಗೆ ಹಾಕೋದ್ರಿಂದ ಬಡ್ಡಿಗೆ ಹಾಕೋದ್ರಿಂದ ಏನಾಗುತ್ತೆ, ಇದು ತಕ್ಷಣ ನಿಲ್ತದೆ, ಹರಡೋದು ನಿಲ್ತದೆ. ರೈತರಿಗೆ ಬೇಕಾಗಿರೋದು ಇದು ಮುಖ್ಯವಾಗಿ. ತದನಂತರ ಏನು ಮಾಡಬೇಕು, ಜೈವಿಕ ಶಿಲೀಂದ್ರನಾಶಕ ಏನಿದಾವಲ್ಲ, ಟ್ರೈಕೋಡರ್ಮಾ ಆಗಿರ್ಬೋದು ಮತ್ತು ಸುಡೋಮನಸ್ ಫ್ಲೋರೋಸೆನ್ಸ್ ಆಗಿರ್ಬೋದು, ಒಂದು ಪ್ರತಿ ಲೀಟರ್ ನೀರಿನಲ್ಲಿ 5-5 ಗ್ರಾಮ್ ಮಿಶ್ರಣ ಮಾಡಿಕೊಂಡು ಈ ಹೊಲದ ಎಲ್ಲ ಗಿಡಗಳಿಗೂ ಕೊಡ್ಬೋದು, ತಪ್ಪೇನಿಲ್ಲ, ಇದು ಖರ್ಚು ಹೆಚ್ಚಿಗಿಲ್ಲ. ಆದರೆ ರಾಸಾಯನಿಕ ಏನಿದೆಯಲ್ಲ ಹೊಲ ಪೂರ್ತಿ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಖರ್ಚಾಗ್ತದೆ. ಅಂದರೆ ರೋಗ ಎಲ್ಲಿದೆ ಮತ್ತು ಸುತ್ತಲೂ ಇರತಕ್ಕಂಥ ಗಿಡಗಳಿಗೆ ಹಾಕ್ಕೊಂಡ್ರೆ ಸಾಕು, ಇದನ್ನು ಮಾಡಬೇಕು. ಅಂದರೆ ಮುಖ್ಯವಾಗಿ ಸೊರಗು ರೋಗ ರೈತ ಬಂದವರಿಗೆ ಭಾಳಷ್ಟು ಹಾನಿ ಮಾಡ್ತದೆ. ಹೌದು ನಾವು ನೋಡಿದ್ವಿ, ಕ್ಷೇತ್ರ ಮಟ್ಟದಲ್ಲಿ ಸುಮಾರು ಎಕರೆನ್ ಗಟ್ಟಲೆನೆ ಪಾಪ ಕೈ ಸುಟ್ಕೊಂಡಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಒಂದು ಕಿವಿ ಮಾತು ಅಂತಂದ್ರೆ, ಈ ನಾವು ಔಷಧಿ ಹಾಕಿದ ಮೇಲೆ ಮಣ್ಣಿಗೆ ಸೇರಿಸಿದ ಮೇಲೆ ಸುಮಾರು 1-2 ದಿವಸ ನೀರು ಬಿಡಬಾರ್ದು. ಅಂದ್ರೆ ಅದು ಚೆನ್ನಾಗಿ ಕೆಲಸ ಮಾಡಬೇಕು, ಹೀರ್ಕೋಬೇಕು ಗಿಡ. ಹೌದು. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಹೆಂಗಿದ್ರು ಎಡಕುಂಟೆ ಹೋಗಿ ಮಾಡ್ತಿರ್ತಾರೆ, ಸ್ವಲ್ಪ ಬೋದ್ ಮಾಡಿದಾಗ ಮಣ್ಣು ಬುಡಕ್ಕೆ ಏರಿಸಬೇಕು. ಬುಡಕ್ಕೆ ಏರಿಸಾಗುತ್ತೆ ಮತ್ತೆ ನೀರು ಮತ್ತೆ ಪೋಷಕಾಂಶ ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯ ಬರ್ತದೆ, ಗಿಡ ಛೇದರ್ಸ್ಕೋತದೆ ಮತ್ತೆ ನೆಟೆ ಹೋಗೋ ಮಟ್ಟಿಗೆ ನೀರು ಅಲ್ಲಿಂದ ಅರಿಲಾರ್ದಂಗೆ ನೋಡ್ಕೋಬೇಕು. ಅಂದರೆ ರೋಗ ಇರ್ತಕ್ಕಂಥ ಗಿಡದ ಜಾಗದಿಂದ, ಅಂದರೆ ಬೇರೆ ಸಾಲಲ್ಲಿ ನಾವು ನೀರು ಬಿಟ್ಕೊಂಡು ಮಾಡಿದಾಗ ಏನಾಗುತ್ತೆ, ಬಹಳ ಪರಿಣಾಮಕಾರಿಯಾಗಿ ನಾವು ಹತೋಟಿ ಮಾಡ್ಬೋದು. ಅಂತಂದ್ರೆ ರೋಗದ ಹರಡುವಿಕೆ ಪ್ರಮಾಣವನ್ನು ತಗ್ಗಿಸ್ಬೋದು. ಹೌದು. ಈಗ ಸಾಕಷ್ಟು ರೈತ ಬಾಂಧವರು ಈ ಸೊರಗು ರೋಗ ಅಥವಾ ನೆಟೆ ರೋಗ ಸಿಡಿ ರೋಗ ಅಂತೀವಿ, ಇದಕ್ಕೆ ಪೂರ್ವಭಾಗಿಯಾಗಿ ರೈತರು ಒಂದು ಬರಲಾರ್ದಂಗೆ ಅಥವಾ ಬೆಳೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಏನಾದ್ರು ಅವಕಾಶ ಈ ರೀತಿ ಮಾಡೋದ್ರಿಂದ ಏನಾದರೂ, ಈ ಒಂದು ಈ ಮೆಣಸಿನಕಾಯಿ ಜಾತಿ ಇರತಕ್ಕಂಥ ಗಿಡಗಳಿಗೆ ಅಷ್ಟೇ ಬರ್ತದೆ. ಸೊ ಹಾಗಾಗಿ ನಾವು ಜೋಳ ಇರ್ಬೋದು ಸಜ್ಜೆ ಇರ್ಬೋದು ಇಂಥವನ್ನ ಹಾಕಿದಾಗ ಏನಾಗುತ್ತೆ, ಅದು ಸೋಂಕು ತಂತಾನೆ ಕಡಿಮೆ ಆಗುತ್ತೆ. ಯಾಕಂದರೆ ಜೋಳ ಮತ್ತು ಸಜ್ಜೆ ಏನಿದೆ ಬೇರುಗಳಲ್ಲಿ ಒಂದು ಹೈಡ್ರೋಸೈನಿಕ್ ಆಸಿಡ್ ಅಂತ ಹೇಳ್ಬಿಟ್ಟು ಒಂದು ವಿಷ ವಸ್ತು ಉತ್ಪಾದನೆ ಮಾಡೋದ್ರಿಂದ ಮಣ್ಣಲ್ಲಿ ಬಿಟ್ಟು ಹಾಕಿದ್ದ ಹೊಲದಲ್ಲೇ ಹಾಕ್ತಾರೆ. ಹೌದು. ಬೆಳೆ ಪರಿವರ್ತನೆ ಮಾಡಿದ್ರೆ ಬಹಳ ಉಪಯುಕ್ತ. ಮತ್ತೇನು ಹೇಳ್ತೀರಿ, ಈ ಟ್ರೈಕೋಡರ್ಮಾ ಆಗಿರ್ಬೋದು ಬೀಜೋಪಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ರೈತ ಬಾಂಧವರು ಮುಂದಿನ ಹಂಗಾಮಿಗೆ ಏನು ಮುಂಜಾಗ್ರತೆ ಕ್ರಮಗಳನ್ನು ತಾವು ತಗೋಬೇಕಂತ ಹೇಳ್ತೀರಿ? ಈಗಾಗಲೇ ಹೇಳಿದಂಗೆ ಒಂದು ಬೀಜೋಪಚಾರ ಮಾಡಬೇಕು ಟ್ರೈಕೋಡರ್ಮಾದಿಂದ. ಒಂದು ಅನಾಸ್ನ 100 ಕೆಜಿ ಅಂದರೆ 1 ಕ್ವಿಂಟಾಲ್ ಒಂದು ಸಾವಯವ ಗೊಬ್ಬರದಲ್ಲಿ, ಎಂಡೆ ಗೊಬ್ಬರ ಸಿಗ್ತದೋ ಇಲ್ಲ ವರ್ಮಿ ಕಾಂಪೋಸ್ಟ್ ಸಿಗ್ತದೋ ಇಲ್ಲ ಅಂತಂದರೆ ಕಾಂಪೋಸ್ಟ್ ಸಿಗ್ತದೆ ಇಲ್ಲ ಬೇವಿನಿಂಡಿ ಸಿಗ್ತದೋ, ಯಾವುದೋ ಒಂದು ಸಾವಯವಕ್ಕೂ ಒಂದು 100 ಕೆಜಿ ಸಾವಯವ ಗೊಬ್ಬರದ ಜೊತೆ ಒಂದು ಸುಮಾರು 2 ಇಲ್ಲ 2 ಕೆಜಿ ಟ್ರೈಕೋಡರ್ಮಾ 2 ಕೆಜಿ ಸುಡೋಮನಾಸ್ ಸ್ವಲ್ಪ ಸಂಪತ್ ಬರೆಸಿ ಅಂದರೆ ರಾಶಿ ಮಾಡಿ ಅದ್ರ ಜೊತೆ ನೀರು ಸ್ವಲ್ಪ ಚಿಮುಕಿಸಿ ಒಂದು 20-25 ದಿವಸ ಬಿಟ್ಟು ನಂತರ 1 ಎಕರೆಗೆ 100 ಕೆಜಿ ಸೇರಿಸಿದಾಗ ಏನಾಗುತ್ತೆ, ಅದು ಹೆಚ್ಚು ಪರಿಣಾಮಕಾರಿಯಾಗಿ ನಮಗೆ ಕೆಲಸ ಮಾಡ್ತದೆ. ಇದೊಂದು ವಿಚಾರ. ಮತ್ತು ಈ ಹೆಚ್ಚು ಹೆಚ್ಚು ನಾವು ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸ್ತಾ ಹೋಗ್ಬೇಕು. ಯಾಕಂತಂದರೆ ಎಲ್ಲ ಹೊಲಗಳಲ್ಲೂ ನಾವು ಟ್ರೈಕೋಡರ್ಮಾ ಸುಡೋಮನಸ್ಸು ಇದ್ದೇ ಇದೆ. ಇತ್ತೀಚೆಗೆ ಏನಾಗಿದೆ, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇರೋದ್ರಿಂದ ಅವ್ರ ಸಂತತಿ ಕಡಿಮೆ ಆಗ್ತಾ ಇದೆ. ಹೌದು. ಹಾಗಾಗಿ ನಾವು ಸಮತೋಲನ ಗೊಬ್ಬರಗಳನ್ನು ಸಾವಯವ ಗೊಬ್ಬರಗಳನ್ನು ಕೊಟ್ಟಾಗ ಏನಾಗುತ್ತೆ, ಅದು ಪುನಶ್ಚೇತನ ಆಗ್ತದೆ ಮತ್ತು ಮಣ್ಣಲ್ಲೇ ಉತ್ಪತ್ತಿ ಆಗ್ತದೆ. ಹಾಗಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಏನು ಹೇಳ್ತೀರಿ ಡಾಕ್ಟರ್ ಅಶೋಕ್ ನಾರಾಯಣ ಅವರೇ, ಈಗ ರೈತ ಬಾಂಧವರು ಈ ಸಮಸ್ಯೆಗಳು ಬಂದಾಗ ನಿಮ್ಮನ್ನು ಸಂಪರ್ಕ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಏನು ಕಿವಿ ಮಾತು ಹೇಳ್ತೀರಿ? ಅಂಥದ್ದನ್ನು ಮಾಹಿತಿ ಪಡ್ಕೊಂಡು ಅದು ಮಾಡದೆ ಆದರೆ ಖರ್ಚನ್ನು ಕಡಿಮೆ ಮಾಡ್ಕೋಬೋದು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಹತೋಟಿ ಮಾಡ್ಕೋಬೋದು. ಜೊತೆಗೆ ಗಿಡದ ಆರೋಗ್ಯ ಕಾಪಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಸಮತೋಲನ ಗೊಬ್ಬರಗಳು, ಈಗ ಪೊಟಾಷ್ ಇರ್ಬೋದು, DAP ಅಂದರೆ ರಂಜಕ ಇರ್ಬೋದು, ಇವನ್ನ ಹಾಕಿದಾಗ ಏನಾಗುತ್ತೆ, ಗಿಡ ಸದೃಢವಾಗಿ ಬೆಳೀತದೆ. ಅದಲ್ಲದನ್ನ ಕೆಲವೊಂದು ಸೂಕ್ಷ್ಮ ಪೌಳಿ ತಂತಾನೆ ಕಡಿಮೆ ಆಗ್ತದೆ. ಹೆಚ್ಚಿನ ಮಾಹಿತಿಗಾಗಿ ರೈತರು ದೂರವಾಣಿ ಸಂಖ್ಯೆ 9449950239 236 9 ಇದು ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ದೂರವಾಣಿ ಸಂಖ್ಯೆ. ಇವರು ಸಸ್ಯರೋಗ ತಜ್ಞರು, ಕೃಷಿ ಮಹಾವಿದ್ಯಾಲಯ ರಾಯಚೂರಿನಲ್ಲಿ ವಿಜ್ಞಾನಿಗಳಿಗೆ ಕೆಲಸ ಮಾಡ್ತಿದ್ದಾರೆ. ರೈತ ಬಾಂಧವರು ಮೆಣಸಿನಕಾಯಿಲಿ ಬರುವಂತಹ ವಿವಿಧ ರೋಗಗಳ ಸಮಸ್ಯೆ ಆಗಿರ್ಬೋದು ಅಥವಾ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟಂತಹ ರೋಗ ಆಗಿರ್ಬೋದು, ಇವರ ಸಂಪರ್ಕ ಸಂಖ್ಯೆಗೆ ಕರೆ ಮಾಡಿ ಬೂದಿ ರೋಗ ಆಗಿರ್ಬೋದು, ಹಣ್ಣು ಕೊಳೆಯ ರೋಗ ಆಗಿರ್ಬೋದು ಅಥವಾ ಈ ಚಿಬ್ಬು ರೋಗ ಆಗಿರ್ಬೋದು, ಜೊತೆಗೆ ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಮುಖ್ಯವಾಗಿ ಸೊರಗು ರೋಗ, ಈ ಒಂದು ಸಿಡಿ ರೋಗದ ಬಗ್ಗೆ ಮಾಹಿತಿ, ಇವೆಲ್ಲ ರೋಗಗಳು ಗಮನಹರಿಸಿ ದಿನಾಲೂ ತಮ್ಮ ಕ್ಷೇತ್ರವನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಇದು ತಮ್ಮ ಗಮನಕ್ಕೆ ಬರ್ತದೆ. ಈ ರೀತಿಯಾಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ, ಸಾಕಷ್ಟು ಮಾಹಿತಿಯನ್ನು ಕೊಡ್ರಿ. ಜೊತೆಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೂಡ ನಮ್ಮ ರೈತ ಬಾಂಧವರಿಗೆ ಒದಗಿಸಿಕೊಟ್ರಿ. ರೈತ ಬಾಂಧವರು ಮಾಹಿತಿಯನ್ನು ಪಡೆದುಕೊಂಡು ಮೆಣಸಿನಕಾಯಿಲಿ ಬರುವಂತಹ ರೋಗಕ್ಕೆ ನಿಯಂತ್ರಣ ಕ್ರಮಗಳನ್ನು ಕೈಗೊಂಡು ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಳ್ರಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ಸರ್ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಅಷ್ಟೇ ರೈತರ ಪರವಾಗಿ ಮಾತುಗಳನ್ನು ಅರ್ಪಿಸ್ತೇನೆ ಸರ್. ಇದುವರೆಗೆ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ಸಸ್ಯ ರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಸಿಹಾಳ್. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಹರ ಕಿಸಾನ್ ಸಂಕಟ ಕೆ ಸಮಯ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಬುವಾಯಿ ಸೇ ಫಸಲ್ ಕಟಾಯಿ ತಕ್ ಹರ ಜೋಖಿಮ್ ಕಾ ದಾವಾ ನ್ಯೂನ ಅಬ್ ಆಪ್ಕಿ ಹೈ ಬಾರಿ ನಜದೀಕಿ ಕೃಷಿ ಕಾರ್ಯಾಲಯ ಸಹಕಾರಿ ಸಮಿತಿ ಬ್ಯಾಂಕ್ ಶಾಖಾ ಅಧಿಕೃತ ಬೀಮಾ ಕಂಪನಿ ಯಾ ಜನ ಕರಾಯಾ ಜಾ ಸಕತಾ ಹೈ ಪಂಜೀಕರಣ ಪ್ರಧಾನ ಮಂತ್ರಿ ಫಸಲ್ ಬೀಮಾ ಯೋಜನಾ ಆಪ್ಕಿ ಫಸಲೋ ಕಾ ಸಂಪೂರ್ಣ ಸುರಕ್ಷಾ ಕವಚ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ ಆಕಾಶವಾಣಿ ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾನ ಹಲೋ ಹಾಯ್ ನಮಸ್ಕಾರ ಇದು ವಿಶೇಷ ಮತದಾತ ಜಂಕ್ಷನ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ನನ್ನ ಹೆಸರು ಭಾರತಿ ನನ್ನ ಜೊತೆ ನಾನು ನಿಮ್ಮ ಸ್ನೇಹಿತ ಭಾರತ್ ನಮಸ್ಕಾರ ಸ್ನೇಹಿತರೆ ನಾವು ಪ್ರತಿ ವಾರ ಮತದಾನ ವಿವರಗಳನ್ನು ನೀಡ್ತಾ ಬಂದಿದ್ದೇವೆ ಹಾಗಾದ್ರೆ ಇವತ್ತು ಈಗ ನಮ್ಮ ಕೇಳುಗರಿಗೆ ಯಾವ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ನೋಡು ಭಾರತ್ ಮತದಾರರ ಆಗೋದು ಹೇಗೆ ತಮ್ಮ ಗುರುತಿನ ಚೀಟಿಯಲ್ಲಿರುವ ವಿವರಗಳ ನಿಖರತೆ ಹೊಸ ಗುರುತಿನ ಚೀಟಿ ಪಡೆಯುವ ವಿಧಾನ ಇವುಗಳೆಲ್ಲದರ ಬಗ್ಗೆ ತಿಳಿಸ್ಕೊಡ್ತೀವಿ ಮತದಾರರ ಸಂದೇಹಗಳನ್ನು ನಮಸ್ಕಾರ ಓಹೋ ಏನಪ್ಪ ಭಾರತ್ ಭಾರತಿ ಏನೋ ಜೋರಾಗಿ ಮಾತಾಡ್ತಾ ಇರೋ ಹಾಗಿದೆ ಏನ್ ಸಮಾಚಾರ ನಾವಿಬ್ರೆ ಅಲ್ಲ ಅಂಕಲ್ ನಮ್ ಜೊತೆ ಸೈಬರ್ ಎಕ್ಸ್ಪರ್ಟ್ ಕಲ್ಪನಾ ಕೂಡ ಇದ್ದಾರೆ ಎಲ್ರಿಗೂ ನಮ್ಮ ಮುಖ್ಯವಾದ ವಿಚಾರ ನಾವು ಬಯಸೋದು ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ನೋಡ್ರಪ್ಪ ನೋಡಿ ಮಾತಾಡ್ತಾ ಮಾತಾಡ್ತಾ ನಾವು ನಮ್ ಗ್ರಾಮ ಪಂಚಾಯತಿ ಭವನಕ್ಕೆ ಬಂದ್ಬಿಟ್ವಿ ನಮ್ ಚೇರ್ಮನ್ ರಾಮಯ್ಯನವರು ಇಲ್ಲೇ ಇದ್ದಾರೆ ನಮಸ್ಕಾರ ರಾಮಯ್ಯ ಅದ್ಭುತ ಚುನಾವಣೆ ಅಂಕಲ್ ಎಷ್ಟ್ ದಿನ ಆಗಿತ್ತು ನಿಮ್ ಬೇಕು ಚುನಾವಣೆ ಅಂಕಲ್ ಹಾಗಲ್ಲ ರಾಮಯ್ಯ ಎಚ್ಚರಿಸೋದು ಅಂತಲ್ಲ ದೇಶದಲ್ಲಿ ಚುನಾವಣಾ ಆಯೋಗ ನಮಗಾಗಿ ಎಷ್ಟೊಂದು ಕೆಲಸ ಮಾಡ್ತಿದೆ ಅಂತ ತಿಳಿಸೋದು ಜೊತೆಗೆ ಈ ಮತದಾರರಿಗೆ ತಮ್ಮ ಹಕ್ಕುಗಳನ್ನ ಎಷ್ಟು ಪಾರದರ್ಶಕವಾಗಿ ಮತ್ತೆ ಸರಳವಾಗಿ ಪಡ್ಕೋಬಹುದು ಅಂತ ವಿವರಿಸೋದು ಅಷ್ಟೇ ಅಷ್ಟೇ ಅಲ್ಲ ಮನೆಯಲ್ಲೇ ಕೂತ್ಕೊಂಡು ಮತದಾನದ ಎಲ್ಲ ಮಾಹಿತಿಯನ್ನು ಪಡ್ಕೋಬಹುದು ಫಾರ್ಮ್ ನಂಬರ್ 6 ಭರ್ತಿ ಮಾಡಿಕೊಟ್ಟು ಮತದಾರನಾಗಿ ನಮ್ಮ ಪಂಚಾಯತಿಯಲ್ಲಿ ಮತದಾರರ ಅನೇಕ ಸಮಸ್ಯೆಗಳಿವೆ ಬಿಎಲ್ಒ ಸಾಹೇಬ್ರು ಅದಕ್ಕಾಗಿನೇ ಪ್ರತಿ ಶನಿವಾರ ಇಲ್ಲಿಗೆ ಬರ್ತಾ ಇರ್ತಾರೆ ಅಂತೀನಿ ಅದ್ರ ಯೋಚನೆ ನಮಗ್ ಬಿಟ್ಬಿಡಿ ಚೇರ್ಮನ್ ರೇ ನಿಮ್ಮ ಪ್ರತಿ ಸಮಸ್ಯೆಗೂ ಪರಿಹಾರ ನಮ್ಮ ಬಳಿ ಇದೆ ಮಾಡ್ಕೊಡ್ತೀವಿ ಹಾಗೆ ಮೃತರಾದವರ ಮಾಹಿತಿ ಪಡ್ಕೊಂಡು ಅವರ ಹೆಸರನ್ನ ವೋಟರ್ ಲಿಸ್ಟ್ ನಿಂದ ತೆಗೆದು ಹಾಕ್ತೀವಿ ಅಥವಾ ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಕೂಡ ಇದಕ್ಕೆ ಕರೀತಾರೆ ಈ ಕುರಿತು ನಮ್ಮ ಉಪಚುನಾವಣಾ ಆಯುಕ್ತರಾದ ಹೃದಯೇಶ್ ಕುಮಾರ್ ಅವರು ಏನ್ ಹೇಳ್ತಾರೆ ಈಗ ಕೇಳೋಣವಾ ಸ್ಪೆಷಲ್ ಸಮ್ಮರಿ ರಿವಿಷನ್ ದ್ವಾರ ದೇಶ ದೇಖ್ ಸಕೆ ಯದಿ ಉಸ್ಕಾ ನಾಮ ಕಿಸಿ ಭೀ ಕಾರಣವಶ ಮತದಾತಾ ಸೂಚಿ ಮೇ ದಿಖಾಯಿ ನಹೀ ದೇತಾ ತೋ ವ್ಯಕ್ತಿ ಅಪನೆ ಮತದಾತಾ ಹೋನೆ ಕೆ ಆಧಾರ ಯಾ ಪ್ರಮಾಣ ಪತ್ರ ಕೆ ಸಾಥ ಉಸ್ಮೇ ಅಪನಾ ನಾಮ ಜುಡವಾ ಸಕತಾ ಹೈ ಭಾರತ ನಿರ್ವಾಚನ ಆಯೋಗ ಕೆ ನಿರ್ದೇಶ ಅನುಸಾರ ಪ್ರತ್ಯೇಕ ವರ್ಷ ಕೆ ಅಕ್ಟೋಬರ್ ಯಾ ನವಂಬರ್ ಮೇ ನಿರ್ವಾಚನ ಕ್ಷೇತ್ರವಾರ ಬನ್ನಿ ಹುಯಿ ಮತದಾತಾ ಸೂಚಿ ಕೋ ನಾಗರಿಕೋ ಕಿ ಜಾನಕಾರಿ ಮೇ ಪ್ರತ್ಯೇಕ ನಾಗರಿಕ ಇಸ್ಮೇ ಸುಧಾರ ಕರಾನೆ ಹೇತು ಏಕ ಮಹಾ ಕಿ ಅವಧಿ ಮೇ ಆವೇದನ ಕರ ಸಕತಾ ಹೈ सभी की जानकारी में लाना है कि इस समय स्पेशल समरी रिवीजन का कार्यक्रम 9 नवंबर से प्रारंभ हो चुका है जो 8 दिसंबर तक जारी रहेगा प्रत्येक वयस्क नागरिक जो मत सूची में देखकर संतुष्ट हो सकता है मतदाता बनने के लिए अपना आवेदन पत्र बूथ पर बैठे बूथ लेवल ऑफिसर को 9 नवंबर 2022 से 8 दिसंबर है ध्यान रखने की बात है कि इस अवधि में 17 वर्ष की आयु पूर्ण कर चुके सभी युवा जिनकी उम्र वर्ष 2023 में 18 वर्ष की होने वाली है वे भी अपना नाम मतदाता बनने के लिए फॉर्म 6 भरकर आवेदन पत्र दे सकते हैं वर्ष 2023 में जिस भी तारीख को उनकी आयु 18 वर्ष की हो जाएगी उसके अगली तिमाही में मतदाता सूची में नाम शामिल कर लिया जाएगा उन्हें द्वारा फॉर्म नहीं भरना पड़ेगा आयोग की पूरी कोशिश रहती है कि देश के हर वयस्क नागरिक का मतदाता सूची में नाम रहे और इस सूची में कोई गलती न हो इससे एपिक कार्ड मिलने और मतदान के दिन वोट करने में प्रत्येक वोटर को सुविधा रहती है ಓ, ಇಷ್ಟೊಂದು ಮಾಹಿತಿನ ಒಟ್ಟಿಗೆ ಅವರಿಗೂ ಅವ್ರ ಮತದಾನದ ಹಕ್ಕು ಕೂಡ ಸಿಗ್ಬೇಕಲ್ವೇ? ಹೇಳ್ತೀವಿ ಹೇಳ್ತೀವಿ ಚೇರ್ಮನ್ ರೇ, ಒಂದಾದ ಮೇಲೆ ಒಂದಂತೆ ಎಲ್ಲ ವಿಚಾರನೂ ತಿಳಿಸ್ಕೊಡ್ತೀವಿ. ಈ ವೋಟರ್ ಲಿಸ್ಟ್ ನಿಂದ ಹೆಸರು ಬಿಟ್ಟು ಹೋಗೋದಕ್ಕೆ ಅನೇಕ ಕಾರಣ ಇದೆ. ನಿಮ್ಮ ವಾಸಸ್ಥಳ ಬದಲಾವಣೆ ಆದರೆ, ನಿಮ್ಮ ವ್ಯವಹಾರ ವ್ಯಾಪಾರ ಕೆಲಸದ ನಿಮಿತ್ತ ನಗರ ಪಟ್ಟಣಗಳಿಗೋ ಅಥವಾ ಇನ್ನೆಲ್ಗೋ ವರ್ಗಾವಣೆ ಆಗಿ ಹೋದ್ರೆ ವೋಟರ್ ಲಿಸ್ಟ್ ನಿಂದ ಹೆಸರು ಬಿಟ್ಟೋಗಿರುತ್ತೆ. ಅದಕ್ಕೆ ಬೂತ್ ಮಟ್ಟದ ಅಧಿಕಾರಿಗಳು ಮತದಾರರ ಪಟ್ಟಿ ಚೆಕ್ ಮಾಡೋದಕ್ಕೆ ಬಂದಾಗ ನಿಮ್ಮ ಬಗ್ಗೆ ಸರಿಯಾದ ಮಾಹಿತಿ ಸಿಗದೆ ಹೋದಾಗ ಹೆಸರು ಕೈ ಬಿಟ್ಟೋಗಿರುತ್ತೆ. ಆದ್ರಿಂದ ಬಿಎಲ್ಒ ಅಧಿಕಾರಿಗಳಿಗೆ ನೀವು ಸರಿಯಾದ ಮಾಹಿತಿಯನ್ನು ಕೊಡಬೇಕು. ಮತ್ತೆ ಈ ವಿಶೇಷ ಪರಿಷ್ಕರಣಾ ಕ್ಯಾಂಪ್ನಲ್ಲಿ ಬಿಎಲ್ಒ ಅವರು ಎಲ್ಲ ತರಹದ ಅರ್ಜಿ ಪತ್ರಗಳನ್ನು ಸ್ವೀಕರಿಸ್ತಾರೆ. ಮತದಾರ ಗುರುತಿನ ಪತ್ರ ಮಾಡಿಸೋಕೆ ಅಥವಾ ಅದರಲ್ಲಿ ತಿದ್ದುಪಡಿ ಬದಲಾವಣೆ ಮಾಡಿಸೋದಿಕ್ಕೆ ಅಷ್ಟೇ ಅಲ್ಲ, ಯಾರಾದರೂ ಮೃತರನ್ನ ಭರ್ತಿ ಮಾಡಿಕೊಡಬೇಕಾಗತ್ತೆ. ಓ ಹಂಗ, ನನಗೆ ರವಷ್ಟು ಇದನ್ನು ತಿಳಿಸ್ಬಿಡಿ. ಎಷ್ಟು ತರ ಫಾರ್ಮ್ಗಳಿವೆ, ಇವುಗಳನ್ನು ಯಾವ್ಯಾವ ಕೆಲಸಕ್ಕೆ ಬಳಸಬೇಕು ಅಂತ? ಆಹಾ, ಒಳ್ಳೆ ಪ್ರಶ್ನೆ ಕೇಳಿದ್ರಿ ಚೇರ್ಮನ್ ರೇ. ಈ ಚುನಾವಣಾ ಆಯೋಗ ಒಟ್ಟು 5 ತರಹದ ಫಾರ್ಮ್ಗಳನ್ನ ಕೇಳುತ್ತೆ. ಮೊದಲ ಫಾರ್ಮ್, ಇದನ್ನ ಫಾರ್ಮ್ 6 ಅಂತ ಕರೀತಾರೆ. ಭಾರತದ ಯಾವುದೇ ನಾಗರಿಕ ಮೊತ್ತ ಮೊದಲ ಬಾರಿಗೆ ಮತದಾರನಾಗಿ ಹೆಸರನ್ನ ನೋಂದಣಿ ಮಾಡ್ಕೋಬೇಕಾದ್ರೆ ಆಗ ಈ ಫಾರ್ಮ್ ಅನ್ನೇ ಬಳಸಬೇಕಾಗುತ್ತೆ. ಒಂದು ಮತದಾರ ಕ್ಷೇತ್ರದಿಂದ ಮತ್ತೊಂದು ಮತದಾರ ಕ್ಷೇತ್ರಕ್ಕೆ ಬದಲಾವಣೆ ಬಯಸಿದ್ರು ಕೂಡ ಇದೇ ಫಾರ್ಮ್ ಬಳಸಬೇಕಾಗುತ್ತೆ. ಇನ್ನು ಎರಡನೇ ಫಾರ್ಮ್, ಇದಕ್ಕೆ 6A ಅಂತ ಕರೀತಾರೆ. ಈ ಫಾರ್ಮ್ ಇವರು ಈ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ಸೇರಿಸಿಕೊಳ್ಳೋದಕ್ಕೆ ಇದನ್ನು ಉಪಯೋಗಿಸಬಹುದು. ಭಾರತ್ ಫಾರ್ಮ್ 6B ಅಂತಾನೂ ಒಂದಿದೆ ಅಲ್ವಾ, ಅದನ್ನು ಈಗ ತೀರಾ ಅಗತ್ಯ ಅಂತಾನೂ ಪರಿಗಣಿಸಲಾಗ್ತಾ ಇದೆ. ಭಾರತೀಯ ಮತದಾರ ಈ ಫಾರ್ಮ್ನ ಮೂಲಕ ತನ್ನ ಆಧಾರ್ ಕಾರ್ಡ್ ಅನ್ನ ಎಲೆಕ್ಟೋರಲ್ ರೋಲ್ ಅಂದ್ರೆ ಮತದಾರರ ಪಟ್ಟಿಯೊಂದಿಗೆ ಲಿಂಕ್ ಮಾಡೋದಕ್ಕೆ ಈ ಫಾರ್ಮ್ನ ಉಪಯೋಗಿಸ್ಕೋಬಹುದು. ಆದ್ರೆ ಈ ಫಾರ್ಮ್ 6B ಭರ್ತಿ ಮಾಡೋದಕ್ಕೆ ಒತ್ತಾಯ ಅಥವಾ ಅಗತ್ಯ ಅಂತೇನಿಲ್ಲ. ಮತದಾರರ ಪಟ್ಟಿಯಿಂದ ನಕಲಿ ಹೆಸರುಗಳನ್ನು ತೆಗೆದುಹಾಕೋದಕ್ಕೆ ಅನುಕೂಲ ಆಗಲಿ ಅಂತ ಈ ವರ್ಷದಿಂದಲೇ ಈ ಅವಕಾಶನ ಕಲ್ಪಿಸಲಾಗಿದೆ ಅಷ್ಟೇ. ಓ, ಇದಂತೂ ಒಳ್ಳೆ ವ್ಯವಸ್ಥೆ. ಅಂಕಲ್, ಸರಿಯಾಗಿ ಹೇಳಿದ್ರೆ ನೀವು. ಇನ್ನೊಂದು ಫಾರ್ಮ್ ಇದೆ, ಫಾರ್ಮ್ 7 ಅಂತ. ಈ ಫಾರ್ಮ್ನ ಮುಖಾಂತರ ಸತ್ತೋಗಿರ್ತಾರಲ್ಲ ಅಂತಹ ಮೃತರ ಹೆಸರನ್ನ ಮತದಾರರ ಪಟ್ಟಿಯಿಂದ ಕೈಬಿಡೋದಕ್ಕೆ ಅವರ ಕುಟುಂಬದ ಸದಸ್ಯರು ಅರ್ಜಿ ಸಲ್ಲಿಸಬೇಕಾಗತ್ತೆ. ಒಂದು ವೇಳೆ ಅಥವಾ ಬೇರೆ ಯಾರ್ದಾದ್ರೂ ಹೆಸರು ಸೇರಿಸುವುದಿದ್ರೂ ಕೂಡ ಇದೇ ಫಾರ್ಮ್ ಅನ್ನು ಬಳಸಬೇಕಾಗತ್ತೆ. ಇನ್ನು ಕೊನೆಯದಾಗಿ ಫಾರ್ಮ್ 8, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತದಾರರ ಪಟ್ಟಿಯಲ್ಲಿ ಈ ಮೊದಲು ನೀಡಿದ ಮಾಹಿತಿಯಲ್ಲಿ ತಿದ್ದುಪಡಿ, ಸುಧಾರಣೆ, ಭಾವಚಿತ್ರ ಬದಲಾವಣೆ, ಈ ಮಾರ್ಪಾಡುಗಳಿಗೆ ಈ ಫಾರ್ಮ್ 8 ಅನ್ನ ಬಳಸ್ಕೋಬೇಕಾಗುತ್ತೆ. ನೀವಿಬ್ರು ಬಹಳ ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ. ಇನ್ನೊಂದು ವಿಷಯ, ನೀವು ಈ ಎಪಿಕ್ ಹೆಸರು ಕೇಳಿಬೋದಲ್ವಾ? ಇಲ್ಲ ಇಲ್ಲ ಇಲ್ಲ, ಅದು ನಿಮಗೆ ಗೊತ್ತೇ ಇದೆ. ಅದಕ್ಕೆ ಭಾರತೀಯ ಚುನಾವಣಾ ಆಯೋಗ ಈ ಎಪಿಕ್ ಅಂದ್ರೆ ಎಲೆಕ್ಟ್ರಾನಿಕ್ ಎಲೆಕ್ಟೋರಲ್ ಫೋಟೋ ಗುರುತಿನ ಪತ್ರ ಜಾರಿಗೆ ತಂದಿದೆ. ಈಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸೆಲೆಬ್ರಿಟಿ ಐಕಾನ್ ಟೆನಿಸ್ ಆಟಗಾರ್ತಿ ಅಂಕಿತಾ ರೈನಾ. ನಮಸ್ಕಾರ, ಮೈ ಹೂ ಅಂತಾರಾಷ್ಟ್ರೀಯ ಟೆನಿಸ್ ಖಿಲಾಡಿ, ಒಲಂಪಿಯನ್ ಔರ್ ಅರ್ಜುನ ಅವಾರ್ಡಿ ಅಂಕಿತಾ ರೈನಾ. ಮೈ ಗುಜರಾತ್ ಕೇ ಅಹಮದಾಬಾದ್ ಶಹರ್ ಮೇ ರಹತಿ ಹೂ. ಏಕ್ ಖಿಲಾಡಿ ಕೇ ರೂಪ ಮೇ ಮೈ ಅಪ್ನಿ ಟೀಮ್ ಕೇ ಲಿಯೆ ಅಪ್ನಾ ಶತ್ ಪೇ ಆಕರ್ ಲೋಕತಂತ್ರ ಕೋ ಮಜಬೂತ್ ಬನಾನಾ ಹೈ. ಯಾದ ರಖಿಯೆ, ವೋಟ್ ದೇನಾ ಆಪ್ಕಾ ಅಧಿಕಾರ ಭೀ ಹೈ ಔರ್ ಕರ್ತವ್ಯ ಭೀ. ಇಲೆಕ್ಷನ್ ಕಮಿಷನ್ ಕಾ ಮತದಾತಾ ಜಂಕ್ಷನ್ ಕಾ ಯೇ ಇನಿಷಿಯೇಟಿವ್ ಬಹುತ್ ಅಚ್ಚಾ ಹೈ, ಗಾಂವ್ ಕಾ ಸಮಾಧಾನ ಭೀ ಕರ್ತಾ ಹೈ. ಇಸ್ ಮಾಧ್ಯಮ ಸೇ ಆಪ್ಸೇ ಸಮಯ ಸಮಯ ಪರ್ ಮುಲಾಕಾತ್ ಹೋತಿ ರಹೇಗಿ. ಧನ್ಯವಾದ್ ಔರ್ ನಮಸ್ಕಾರ. ಹಾ ಚರ್ಮನ್ರೆ, ಇನ್ನೂ ಏನೋ ಕೇಳಬೇಕು ಅನ್ನೋ ಹಾಗೆ ಇಲ್ಲದ ವ್ಯಕ್ತಿಗಳಿಗೆ ಸಂಬಂಧಿಸಿದ ಹಾಗೆ ಫಾರ್ಮ್ 6 ನೀಡಲಾಗಿರುವಂತಹ ವಿಳಾಸಗಳಿಗೆ ಬಿಎಲ್ಒ ಸಾಹೇಬರು ತೆರಳಿ ಚೆಕ್ ಮಾಡಿ ಮನವರಿಕೆ ಮಾಡ್ಕೋತಾರೆ. ಹಾಗಾದ್ರೆ ಮನೆ ಇಲ್ಲದ ವ್ಯಕ್ತಿ ಇರ್ತಾರಪ್ಪ, ತನ್ನ ನಿವಾಸ ಸ್ಥಾನದ ಬಗ್ಗೆ ಪ್ರಮಾಣನೂ ಇರೋದಿಲ್ಲ, ದಾಖಲೆನೂ ಇರೋದಿಲ್ಲ, ಇದನ್ನ ನೀಡೋ ಅಗತ್ಯ ಇಲ್ಲ ಅಂತೀರಾಗಿದ್ರೆ? ಇಲ್ಲ, ಖಂಡಿತ ಇಲ್ಲ. ಬಿಎಲ್ಒ ಸಾಹೇಬರು ಕೇವಲ ಒಂದ್ಸಲ ಮಾತ್ರ ಚೆಕ್ ಮಾಡೋದಿಲ್ಲ, ಹಲವಾರು ಬಾರಿ ಬಂದು ಚೆಕ್ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಕೆಲವು ಸರ್ಕಾರಿ ದಾಖಲೆಗಳ ಅಗತ್ಯ ಇದ್ದೇ ಇದೆ. ಅಂದ್ರೆ ನಿಮ್ಮ ಜನನ ದಾಖಲೆ ಪತ್ರ, ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಅಥವಾ ಅಂಚೆ ಕಚೇರಿಯ ಪಾಸ್ಬುಕ್, ರೇಷನ್ ಕಾರ್ಡ್, ಆದಾಯ ತೆರಿಗೆ ರಿಟರ್ನ್ ಸಲ್ಲಿಕೆ ಆದೇಶ, ಬಾಡಿಗೆ ಕರಾರು ಪತ್ರ, ವಾಟರ್ ಬಿಲ್, ಟೆಲಿಫೋನ್ ಬಿಲ್, ಇನ್ನು ಫಾರ್ಮ್ 6 ಜೊತೆಗೆ ವಯಸ್ಸಿನ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಆಧಾರ್ ಕಾರ್ಡ್, ಜನನ ಪ್ರಮಾಣ ಪತ್ರ, 10, 8 ಇಲ್ಲವೇ 5ನೇ ತರಗತಿಯ ಪ್ರಮಾಣ ಪತ್ರ, ಭಾರತೀಯ ಪಾಸ್ಪೋರ್ಟ್ ಅಥವಾ ಡ್ರೈವಿಂಗ್ ಲೈಸೆನ್ಸ್. ಇದರಲ್ಲಿ ತಲ್ಲೋವನ್ನಾಗಾಯ್ತು. ಮತ್ತೆ ಮತ್ತೆ ಸರ್ಕಾರಿ ಕಚೇರಿ ಸುತ್ತಿ ಎಷ್ಟು ಚಪ್ಪಲಿ ಕಿತ್ತೋಗ್ತಾವ. ರಾಮಣ್ಣ ರಾಮಣ್ಣ, ತಾಳ್ಮೆ ಇರ್ಲಿ, ಈಗ ಯಾವ ಕಚೇರಿನೂ ಸುತ್ತಬೇಕಿಲ್ಲ, ತಲೆ ಬಿಸಿ ಕಾಲ್ ನೋವಂತೂ ಇಲ್ವೇ ಇಲ್ಲ. .nvsp.in ಅಥವಾ www.voterportal.eci.gov.in ಇಂದ ಡೌನ್ಲೋಡ್ ಮಾಡ್ಕೊಂಡ್ರೆ ಆಯ್ತು. ರಾಷ್ಟ್ರೀಯ ಮತದಾರರ ಪೋರ್ಟಲ್ ಅನ್ನೋದೊಂದಿಗೆ ನಿಮ್ಮ ಅರ್ಜಿಯ ಸ್ಥಿತಿಗತಿಯನ್ನ ತಿಳ್ಕೋಬಹುದು. ಅಷ್ಟೇ ಅಲ್ಲ, ಬಿಎಲ್ಒ ಸಾಹೇಬ್